ಜಿ ದೊರೆಯುತ್ತದೆ. ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿಯ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 3ರವರೆಗೆ ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸೆರಾಫ್ ಮತ್ತು ಜುವೆಲ್ಲರ್ಸ್, ನಿಯಮಗಳು ಅನ್ವಯ. ಆತ್ಮೀಯ ಎಲ್ಲ ಕಿಸುವಾಣಿ ಕೇಳುಗ ರೈತ ಮಿತ್ರರಲ್ಲಿ ಶರಣು ಶರಣಾರ್ಥಿಗಳು. ಇಂದಿನ ಕಿಸುವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಸವನ್ ಬಾಗೇವಾಡಿಯ ಪ್ರಗತಿಪರ ಹಿರಿಯ ರೈತರಾದ ಸಿದ್ದಣ್ಣ ರಾಮಣ್ಣ ಕಲ್ಲೂರ್ ಅವರ ರೇಷ್ಮೆ ಮತ್ತು ಸಾವಯವ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಲಿದ್ದೀರಿ. ತದನಂತರ ಜಾನಪದ ಸಂಗೀತದಲ್ಲಿ ಗದಗ ಬೆಟಗೇರಿಯ ನಾಗಪ್ಪ ಹುಚ್ಚಪ್ಪ ಭಜಂತ್ರಿ ಹಾಗೂ ತಂಡದವರಿಂದ ಘಂಟಾ ತರಂಗ ವಾದನ ಮೂಡಿಬರಲಿದೆ. ಪಿಎನ್ಜಿ ದೊರೆಯುತ್ತದೆ. ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿಯ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 3ರವರೆಗೆ ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸೆರಾಫ್ ಮತ್ತು ಜುವೆಲ್ಲರ್ಸ್, ನಿಯಮಗಳು ಅನ್ವಯ. ಕೆಳಗರೆ ಈಗ ಕೇಳಿ, ಬಸವನ ಬಾಗೇವಾಡಿಯ ಪ್ರಗತಿಪರ ಹಿರಿಯ ರೈತರಾದ ಸಿದ್ದಣ್ಣ ರಾಮಣ್ಣ ಕಲ್ಲೂರ್ ಅವರ ರೇಷ್ಮೆ ಮತ್ತು ಸಾವಯವ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಬಸವನ ಬಾಗೇವಾಡಿ ಒಳಗೆ ಇದ್ದೀವಿ. ಇಲ್ಲಿಯ ಪ್ರಗತಿಪರ ವಿಚಾರಧಾರೆಯ ರೈತರನ್ನ ಮಾತಾಡಿಸ್ತಾ ಇದ್ದೀವಿ. ಅವರ ಅನುಭವಗಳನ್ನ ತಮ್ಮ ಸಲುವಾಗಿ ನಾವು ಧ್ವನಿ ಮುದ್ರಣ ಮಾಡಿಕೊಳ್ತಾ ಇದ್ದೀವಿ. ಈಗ ನಮ್ಮ ಜೊತೆಗೆ ಬಸವನ ಬಾಗೇವಾಡಿಯ ಹಿರಿಯ ರೈತರಾಗಿರುವಂತಹ ಸಿದ್ದಣ್ಣ ರಾಮಣ್ಣ ಕಲ್ಲೂರ್ ಅವರು ನಮ್ಮ ಜೊತೆಗಿದ್ದಾರೆ. ಕಳೆದ 5 ದಶಕಗಳಿಂದ ಅವರು ಕೃಷಿ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದು ಸಾವಯವ ಕೃಷಿ ಇರಬಹುದು, ನೈಸರ್ಗಿಕ ಕೃಷಿ ಇರಬಹುದು, ಹಿಂಗ ಕಾಲಕಾಲಕ್ಕೆ ತಕ್ಕಂಗ ಅವರು ಕೃಷಿಯನ್ನ ಮಾರ್ಪಾಡುಗೊಳಿಸಿಕೊಂಡು ಒಂದು ಪ್ರಗತಿಪರ ವಿಚಾರಧಾರೆಯನ್ನ ಕೃಷಿ ಒಳಗೆ ಹಾಕಿ ಒಳ್ಳೆ ಪ್ರಗತಿಯನ್ನ ಅವರು ಇಲ್ಲಿ ತನಕ ಸಾಧಿಸಿದ್ದಾರೆ. ಅವರ ಅನುಭವಗಳು ವಿಶೇಷವಾಗಿ ಯುವ ರೈತರಿಗೆ ಒಂದು ಒಳ್ಳೆ ಅನುಭವ ನೀಡಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಕಲ್ಲೂರ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ನಾನು ಮೂಲತಃ 1972 ಕೃಷಿ ಮಾಡ್ಕೋತಾ ಬಂದೀನಿ. ಆವಾಗ ನಾನು BSc ಫಸ್ಟ್ ಇಯರ್ಗೆ ಹೋಗಿದ್ದೆ. ಯಾಕೋ ನಮ್ಮ ಮನೆಯಾಗ ಕೆಲವು ಅನಾನುಕೂಲದಿಂದ ಬಂದೆ. ಬಂದು ನಾನು ರಾಸಾಯನಿಕ ಕೃಷಿನಿಗೆ ಒತ್ತು ಕೊಟ್ಟೆ. ಮತ್ತು ನಾನು ಕಬ್ಬು ಮಾಡಿದೆ, ಆಮೇಲೆ ದ್ರಾಕ್ಷಿ ಮಾಡಿದೆ. 1982 ನಾನು ದ್ರಾಕ್ಷಿ ಮಾಡಿದೆ. ದ್ರಾಕ್ಷಿ ಮಾಡ್ತಾ ನಾನು 92 ತನಕ ಯಾಕೋ ಈ ರಾಸಾಯನಿಕ ಮುಕ್ತ ಮಾಡಬೇಕು ಅಂತೇಳಿ ಅವಾಗ ನಾನು ಋಷಿ ಕೃಷಿ ಅವ್ರಲ್ಲಿ ಹೋದೆ, ದೇಶಮಾಡ ಕೃಷಿ ಕಡೆ. ಆಮೇಲೆ ಇಲ್ಲಿ ಸುಭಾಷ್ ಪಾಳೇಕರ್ ಅವ್ರ ನಿಸರ್ಗಿಕ ಕೃಷಿ ಬಗ್ಗೆ ನನಗೆ 2006 ಕೂಡಲು ಸಂಗಮದೊಳಗೆ ಕಾರ್ಯಾಗಾರಕ್ಕೆ 7 ಅಟೆಂಡ್ ಆದೆ. ಅಲ್ಲಿಂದ ನಾನು ಬದಲಿಸಿಬಿಟ್ಟೆ, ನಾನು ನೈಸರ್ಗಿಕ ಬಂದುಬಿಟ್ಟೆ. ನಾನು ರಾಸಾಯನಿಕ ಮಾಡುವಾಗ ಏನು ಮಾಡ್ತಿದ್ದೆ, ಸಾಯಿಲ್ ಟೆಸ್ಟು, ವಾಟರ್ ಟೆಸ್ಟು, ಲೀಪ್ ಎನಾಲಿಸಿಸು ನಾನು ಮಾಡೋಕ್ಕೆ ಸೋಲಾಪುರ ಪ್ರೈವೇಟ್ ಕಂಪ್ನಿಯೊಳಗೆ ನಾನು ಮಾಡಿಸ್ಕೊಂಡು ಬರ್ತಿದ್ದೆ. 1986 ಜಿಲ್ಲೆಗೆ ನನ್ನ ದ್ರಾಕ್ಷಿ ಫಸ್ಟ್ ಬಂತು. ಆವಾಗ ಏನು ಮಾಡ್ತಿದ್ದೇವೆ, ನಾವು ವಿಜ್ಞಾನಿಗಳ ಕಡೆ ಹೋಗ್ತಿದ್ದೀವಿ. ವಿಜ್ಞಾನಿಗಳು ಒಂದು ಮಾತು ಹೇಳ್ತಿದ್ರು, ನೀವು ಸಾಯಿಲ್ ಟೆಸ್ಟ್ ಮಾಡಿಸಲಾರ್ದೆ ಮಾಡಿದ್ರೆ ಬೇಕಾದ ಕಡಿಮೆ ಕೊಡ್ತೀರಿ, ಬೇಡದ ಹೆಸ್ ಕೊಡ್ತೀರಿ, ದುಡ್ಡು ಅಪವ್ಯ ಆಗ್ತದೆ, ಇಳುವರಿಯೊಳಗೆ ಕಡಿಮೆ ಆಗುತ್ತೆ ಅಂತೇಳಿ. ಅದನ್ನ ನೋಡ್ಕೊಂಡು ನಾವು ಸಾಯಿಲ್ ಟೆಸ್ಟ್ ಮಾಡಿದಾಗ ನನಗೆ ಇಳುವರಿಯೊಳಗೆ 25% ಹೆಚ್ಚು, ಖರ್ಚಿನೊಳಗೆ 25% ಕಡಿಮೆ. ಉದಾಹರಣೆ, ನಾನು ದ್ರಾಕ್ಷಿ ಮಾಡುವಾಗ ಒಂದು 10,000 ಖರ್ಚು ಮಾಡಿ 10 ಬೆಳೀತಿದ್ದೆ ಅಂತಂದ್ರೆ ನನಗೆ 7,500 ಖರ್ಚು 12 ದ್ರಾಕ್ಷಿ. ಅದೇ ಸಾಯಿಲ್ ಟೆಸ್ಟ್ ಮಾಡಿದಾಗ ನನಗೆ ಬಿಜಾಪುರ ಜಿಲ್ಲೆಗೆ ಫಸ್ಟ್ ಬಂತು. ನಾನು ಪ್ರದರ್ಶನಕ್ಕೆ ನಾನು ಫಸ್ಟ್ ಬಂತು ಕಾರಣ ಅಂದ್ರೆ ಇದು ಸೋಲಾಪುರ ಟೆಸ್ಟ್ ಮಾಡಿದಾಗ. ಮುಂದೆ ಯಾಕೋ ನನಗೆ ಭೂಮಿ ಕೆಡ್ತದೆ ತಿಳ್ಕೊಂಡು ನಾನು ಇದನ್ನು ಚೇಂಜ್ ಮಾಡಿಬಿಡ್ಬೇಕು ಅಂತೇಳಿ ಸುಭಾಷ್ ಪಾಳೇಕರ್ ಬಂದಾಗ 2006 ಈ ಕಡೆಯಿಂದ ಮಾಡ್ಕೊತ ಬಂದೆ. ಆಮೇಲೆ ಏನು ಮಾಡಿದೆ, ನನಗೆ ಫುಲ್ ನಾನು ಒಟ್ಟು ಯಾವುದೋ ರಾಸಾಯನಿಕ ಬಳಕೆ ಇಲ್ಲ ನನ್ನ ತೋಟಕ್ಕೆ, ಎರೆಹುಳು ಪೂರ್ಣ ಎರೆಹುಳು ಅದಾವೆ. ಸುಭಾಷ್ ಪಾಳೇಕರ್ ಅವರು ಒಂದು ರಾಜ್ಯ ಒಂದು ಇದನ್ನು ಮಾಡಿದರು ಸಭೆ, ಅದರೊಳಗೆ ನಾನು ಸದಸ್ಯ ಇದ್ದೀನಿ. ಅವರು ಎಲ್ಲೇ ಕಾರ್ಯಾಗಾರಕ್ಕೆ ಹೋದ್ರೂ ನಾನು ಹೋಗಲೇಬೇಕು, ನಾನು ಅನುಭವ ಕೊಡೋಕೆ. ಮುಂದೆ ಕ್ರಮೇಣ ನಾನು ಕಬ್ಬು ಮಾಡಿದಾಗ ಸ್ವಂತ ಗಣಾನು ಮಾಡಿ ನಾನು ಎಲ್ಲ ಬೆಲ್ಲನೂ ಮಾಡೀನಿ. ಆಮೇಲೆ ಈ ಕಡೆ ಬಾಳೆ ಮಾಡಿ ನೋಡಿದೆ, ಆ ಕಡೆ ದ್ರಾಕ್ಷಿ, ಆಮೇಲೆ ಈಗ ಸದ್ಯ ರೇಷ್ಮೆ ಮಾಡಿದೆ. ರೇಷ್ಮೆ ಮಾಡಿದ್ರೆ ನಾನು ಇಲ್ಲಿವರೆಗೆ ಅನುಭವ ಪ್ರಕಾರ ರೇಷ್ಮೆನೇ ಅತಿ ಒಳ್ಳೆಯ ಬೆಳೆ. ಅದಕ್ಕೆ 4 ನೆಗೆಟಿವ್ ಪಾಯಿಂಟ್ಸ್ ಇಲ್ಲ, ಒಂದು ಹಕ್ಕಿ ಬಿಡಿಯೋಂಗಿಲ್ಲ, ಒಂದು ತುಡುಗಾಗೋಂಗಿಲ್ಲ, ಒಂದು ಸ್ಪ್ರೇ ಡಸ್ಟ ಇಲ್ಲ, ಗೌರ್ಮೆಂಟ್ ಮಾರ್ಕೆಟ್ ಅದ, ಎಲ್ಲಿ ಮೋಸ ಅನ್ನೋದಿಲ್ಲ. ಮತ್ತು ಇಳುವರಿ ನಿಮಗೆ ಪ್ರತಿ 1.5 ತಿಂಗಳಿಗೊಂದು ಬೀಡ್ ಬರ್ತದೆ. ರೇಷ್ಮೆ ನಮ್ಮ ಇವರು ಗೋಳ್ಗೊಂಡವ್ರು ನಮ್ಮನ್ನು ಬೆಂಗಳೂರು ಕರ್ಕೊಂಡು ಹೋದರು, ಮೈಸೂರು ಕರ್ಕೊಂಡು ಹೋದರು, ಇಲ್ಲಿ ಟ್ರೀ ಮರಬೇರಿ ಮಾಡೋಣ ಅಂತೇಳಿ. ಅವಾಗೆಲ್ಲ ನೋಡೋದೆಲ್ಲ ನಾನು ಟ್ರೀ ಮರಬೇರಿ ಮಾಡ್ಬೇಕಾದ್ರೆ 4 ಉದ್ದ 4 ಅಗಲ 4 ಗುಂಬ ಮಾಡಬೇಕತ್ತಿತ್ತು. ಅದರಲ್ಲಿ ನೋಡೋದೆಲ್ಲ ಡೀಪ್ ಸಾಯಿಲ್ ಇತ್ತು. ನಮ್ಮ ಡೀಪ್ ಸಾಯಿಲ್ ಅಲ್ಲ ಬಿಜಾಪುರ ಜಿಲ್ಲೆ, ಅದ್ರಾಗ ಮ್ಯಾಗ ಒಂದು 1 ಫೀಟ್ ಮಣ್ಣು ತೆಳಗ್ ಗರಸ ಸುಣದ ವರ್ಷ. ಅದನ್ನ ಬಿಟ್ಟು ನಾನು ಏನು ಮಾಡಿಬಿಟ್ಟೆ, ಒಂಟ್ಪಾಳಿಗಳಿ ಹೊಡೋದು. ನಾನು ಯಾಕೋ ನನಗೆ 10 ಅಷ್ಟು ಇದು ಅನಿಸಲಿಲ್ಲ, 8-9 ಮಾಡಿದೆ. ಆಮೇಲೆ ನಮ್ಮ ಪಾಳೇಕರ್ ಹೇಳ್ದಂಗೆ ನೀವು ವಿಜ್ಞಾನಿಗಳಾಗಿರತ್ತೆ ಮುಂದೆ 10 ಸಾಲಿನೊಳಗೆ 10 10 10 8 ಹತ್ತು ಹನ್ನೆರಡು ಹತ್ತು ಆರು ಮಾಡಿದೆ. ನನ್ನ ತೋಟದಾಗ ನಾನು ಮಾಡಿದೆ. ಆಮೇಲೆ ಡಿಪಾರ್ಟ್ಮೆಂಟ್ದವ್ರು ಇವರು ಮೂರು ಫೂಟ್ ಸ್ಟ್ಯಾಂಪ್ ಇಡ್ರಿ ಅಂದರು, ಅದನ್ನು ದೀಡು ಫೂಟೇ ಇಟ್ಟೆ. ಒಂದು ಅರ್ಧ ಫೂಟ್ ಇಟ್ಕೊಂಡು ನಾನು ಹುಲ್ಲು ನಾಸಿಗೆಡು ಅಧ್ಯಕ್ಷಿಂದ ಡಾಕ್ಟರ್ ಸಾಹಿಲ್ದವ್ರ ಅಭಿಪ್ರಾಯ ಪ್ರಕಾರ ಮಾಡಿದೆ. ಅದು ಈಗ ನನಗೇನಾಗೈತಿ, ದೀಡು ಫೂಟ್ ಮಾಡಿದ ಭಾಳ ಟಾಪ್ ಬಂದ್ಬಿಟ್ಟೈತಿ. ಮುಂದೆ ಈ ಸದ್ ನನ್ನ ತೋಟಕ್ಕೆ ಯಾರೊಬ್ಬ ರೈತ ಬಂದಂದ್ರೆ ನಂದು ಜಸ್ಟ್ ಯೂನಿವರ್ಸಿಟಿ ಇದ್ದಂಗೆ, ಒಂಬತ್ತು ಎಂಟು ನೋಡ್ಬೋದು, ಹತ್ತು ಹತ್ತು ನೋಡ್ಬೋದು, ಹತ್ತು ಹನ್ನೆರಡು ನೋಡ್ಬೋದು, ಹತ್ತು ಆರು ನೋಡ್ಬೋದು. ಇದು ಸಸಿಗಳ ಅಂತರ. ಇನ್ನು ಸ್ಟೆಮ್ ಎರಡು ಪುಟ್ ಇಡಬೇಕು, ಅರ್ಧ ಪುಟ್ ಇಡಬೇಕು, ಮೂರು ಪುಟ್ ಇಡಬೇಕು, ನಾಲ್ಕು ಪುಟ್ ಇಡಬೇಕು, ಅದೆಲ್ಲ ನೋಡಿ ನಮ್ಮಲ್ಲಿ ಬಂದವ್ರು ಪ್ರತಿ ರೇಷ್ಮೆ ಬೆಳೆಗಾರ ನಮ್ಮಲ್ಲಿ ಅನುಭವ ತೊಗೊಂಡೋಗ್ಬೇಕು. ಇನ್ನು ನಂದು ಇದು ಹೆಂಗಂದ್ರೆ ವೇಟ್ ಆ್ಯಂಡ್ ಮೆಜರ್ಮೆಂಟ್, ಪ್ರತಿ ಎಲಿನೂ ಕಾಟ, ರೇಷ್ಮೆ ಹುಳನೂ ಕಾಟ, ಮುಂದೆ ಗೂಡನು ಕಾಟ. ಅಂದ್ರೆ ನಾ ಜಸ್ಟ್ ನಾಲ್ಕನೇ ಜ್ವರ ಪಾಸ್ ಆದ ಒಳ್ಳೆ ಫೀಡಿಂಗ್ ಕೊಟ್ಟಾಗ ನಂದು ಒಂದು ಗ್ರಾಮ್ ಆಯ್ತು ಹುಳ ಅಂದ್ರೆ ಮುಂದೆ ಅದು ನಾಲ್ಕು ಗ್ರಾಮ್ ಗೂಡಿಗೆ ಬಂದಾಗ ನಾಲ್ಕು ಗ್ರಾಮ್ ಹಾಕೋದು ಗೂಡು ಎರಡು ಗ್ರಾಮ್ ಆಗುತ್ತೆ. ಇದು ತಪ್ಪು ನಂದು ಎಂಟು ಗ್ರಾಮ್ ಬರ್ತದೆ, ನಂದು ಒಂದು ಎಲಿ ಎಂಟು ಗ್ರಾಮ್ ಬರ್ತದೆ, ಅದನ್ನ ಇಳುವರಿನೂ ಅಷ್ಟೇ ಬರ್ತದೆ. ನನಗೆ ಚಾಕಿ ಸೆಂಟರ್ದವ್ರು ನಿಮಗೆ 40-50 ಸಾವಿರ ಹುಳ ಕೊಡ್ತೀವಿ ಅಂತ ಹೇಳ್ತಾರೆ. ನಮಗೆ 45 ಸಾವಿರ ಕೊಟ್ಟಾರ ನಾವು ಸಪೋಸ್ ತಿಳ್ಕೊಳ್ಳೋನು, ನಮಗೆ 4 ಗ್ರಾಮ್ ಹುಳ ಆಯ್ತು ಅಂದರೆ 2 ಗ್ರಾಮ್ ಗೂಡಾಕ್ತದೆ. ಅವಾಗ ನಮ್ದು ಇದು 80 ಕೆಜಿ ಬರಲೇಬೇಕಲ್ಲ, 80 ಕೆಜಿ ಬರಲೇಬೇಕು. ಅದು ಬರ್ಲಿಕ್ಕಂದ್ರೆ ಅವ್ರು ನಮ್ಗೆ ಕಡಿಮೆ ಕೊಟ್ಟಾರ ತರ್ತ. ಅಲ್ಲಿ ಸಪೋಸ್ ಒಮ್ಮೆ ಹಾಲು ರೋಗ ಯಾವುದೇ ರೋಗ ಬಂತು ಅಂದ್ರೆ ಅವೆಲ್ಲ ಹುಳ ತೆಗೆದು ಹುಳ ಕಾಟ ಮಾಡಿ ನಾನು ಚೆಲ್ಬಿಡ್ತೀನಿ. ಕಾಟ ಮಾಡಿದಾಗ ನಾನು ಎಷ್ಟು ಚೆಲ್ಲದೆ ನನ್ನ ಗೂಡು ಎಷ್ಟು ಆಗಬೇಕಾಗಿತ್ತು. ಅದು ನೋಡಿದ್ರೆ ಇವತ್ತಿನ ದಿವಸ ರೈತರು ಎಲ್ಲಿ ತಪ್ಪಾಕತ್ತೀವಿ ನಾವು ಅಂದ್ರೆ ವೇಟ್ ಆ್ಯಂಡ್ ಮೆಜರ್ಮೆಂಟ್ ಇಲ್ಲ, ಸಾಯಿಲ್ ಟೆಸ್ಟ್ಗೆ ನಾವು ಕಡೆ ಹೋಗೇಬಿಟ್ಟೆ. ನಾವು ರಾಸಾಯನ ಬಗ್ಗೆ ಒಟ್ಟೆ ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಅಂದ್ರೆ ನಮ್ಮ ಪಾಳೆಕರು ಸರ್, ನಮ್ಮ ಗುರುಗಳಾದಂಥವ್ರು ಏನು ಹೇಳ್ಯಾರ, ನಿಮಗೆ ನಿಮ್ಮ ತಂದೆ ಕೊಟ್ಟ ಅನ್ನೋದು ತಿಳ್ಕೊಬೇಡ್ರಿ, ಒಳ್ಳೆ ಮಾತದ ನೆನಪಿಟ್ಕೋರಿ. ರೈತ ಬಾಂಧವ್ರಲ್ಲಿ ವಿನಂತಿ ನಂದು, ಭೂಮಿ ನಿಮ್ಮ ತಂದೆಯವ್ರು ಕೊಟ್ಟ ತಿಳ್ಕೊಬೇಡ್ರಿ, ಮಗನೇ ಕೊಟ್ಟ ಅನ್ನೋದು ಒಳ್ಳೆ ಭೂಮಿ ಇಟ್ಟು ಹೋಗ್ಬಿಡ್ರಿ. ಬಂಗಾರ ಅಂತ ಮಾತಿದ್ದು ನಮ್ಮೇನು ತಂದೆ ಕೊಟ್ಟ ಅನ್ನೋದು ರಾಸಾಯನಿಕ ಮಾಡಿ ಎಲ್ಲ ಕೆಡಿಸಿ ಭೂಮಿದು ಹದಗೆಡಿಸಿ ಹೋಗಬೇಡ. ದಯವಿಟ್ಟು ನಿಮಗೆ ಇಳುವರಿ ಕಡಿಮೆ ಆಗ್ಬೋದು, ನೀವು ರಾಸಾಯನಿಕದಿಂದ ನೀವು ನೈಸರ್ಗಿಕ ಬಂದಾಗ ಕಡಿಮೆ ಆಗ್ತದೆ. ಕಡಿಮೆ ಆಗುತ್ತೆ, ನೀವು ಆಗಾಗಲೇ ಅದು ಭೂಮಿ ಇದು ಮಾಡಿಬಿಟ್ಟಿದೆ. ನಿಮ್ಮಲ್ಲಿ ಎರಿ ಹುಳನೇ ಇರುವುದಿಲ್ಲ. ಎರೆ ಹುಳ, ಎರಿ ಅಂದ್ರೆ ಮಣ್ಣು, ಹುಳ ಅಂದ್ರೆ ವರ್ಮ, ಇಂಗ್ಲೀಷ್ನೊಳಗೆ ಅರ್ಥ ವರ್ಮ. ಎಲ್ಲಿ ಅರ್ಥದ ಅಲ್ಲಿ ವರ್ಮದ, ಸಮುದ್ರ ಬಿಟ್ಟು ಎಲ್ಲ ತಾವಲ್ಲಿ ಅರ್ಥವರ್ಮದಾವು. ನಾವೇನು ಸುಭಾಷ್ ಪಾಳೇಕರ್ ಪತ್ತಿ ಪ್ರಕಾರ ನಾವು ಜೀವಾಮೃತ ಕೊಡ್ತೀವಿ, ಅವು 15 ಫೂಟ್ ತೆಳಗದ ಎರಿ ಹುಳ ತಾವೇ ಬಗ್ ಮಾಡಿ ಮ್ಯಾಗ ಬರ್ತಾವು. ನೀವೇನು 2-3 ವರ್ಷ ನೀವು ಇದನ್ನ ಕೊಟ್ಕೋತ ಬಂದ್ರಿ ಅಂದ್ರೆ ಎರಿ ಹುಳ ಆಟೋಮೆಟಿಕ್ ಮ್ಯಾಗ ಬಂದಿರ್ತಾವು. 1 ಸ್ಕ್ವೇರ್ ಫುಟ್ಟಿಗೆ 4 ಎರಿ ಹುಳ ಬಂದ್ರೆ ನಿಮ್ಮ ಭೂಮಿ ಪೂರ್ಣ ಶಕ್ತಿಯುತ ಆಗಿರ್ತದೆ ತಿಳ್ಕೊರಿ. ಆಮೇಲೆ ಈ ರಾಸಾಯನಿಕದಿಂದ ನೀವು ನೈಸರ್ಗಿಕ ಬಂದ್ರಿ ಅಂದ್ರೆ ಮೊದಲೇ ವರ್ಷ ನಿಮ್ಗೆ 30% ಇಳುವರಿ, ಎರಡನೇ ವರ್ಷ ನಿಮ್ಗೆ 60% ಇಳುವರಿ, ಮೂರನೇ ವರ್ಷ ನಿಮ್ಗೆ 90% ಇಳುವರಿ, ನಾಲ್ಕನೇ ವರ್ಷ ರಾಸಾಯನಿಕ ನಿಮ್ಗೆ ಎಷ್ಟು ಹಾಕಿತ್ತು ಅದಕ್ಕೆ 20% ಇಳುವರಿ ಹೆಚ್ಚು ಬರ್ತದೆ. ನನಗೆ ಅತಿ ಆತ್ಮಕ ಬರ್ತದೆ, ನಾ ಮಾಡಿ ನೋಡಿನ ಅದನ್ನು. 4ನೇ ವರ್ಷ ನಿಮಗೆ ನೀವು ಅಷ್ಟು ಬಂದೇ ಬರ್ತದೆ. ಇದಕ್ಕೇನೈತಿ, ಪೇಷನ್ಸ್ ಬೇಕು. ನಂತರ ಬಾಜು ರೈತರು ಬರ್ತಾರೆ, ಏನು ರೀ ಇಷ್ಟ ಕೊಟ್ರಿ ಇದು ಮಾಡಿರಿ ಅಂತೇಳಿ, ನಾನು ಆ ಪೇಷನ್ಸ್ ಬೇಕು ಸ್ವಲ್ಪ. ಆಮೇಲೆ ನಮ್ಮ ಬೊಂಬಿಗೆ ಬರ್ರಿ ನೀವು, ಬೂಟ್ನ ಹಾಕೊಂಡು ಸ್ಪಂಜ್ ಹಾಕೊಂಡು ಅಡ್ಡಾಡ್ದಾಗುತ್ತೆ. ನನ್ನ ಅನುಭವ ಪ್ರಕಾರ ನಾ 72-50 ವರ್ಷದೊಳಗೆ ಮೊದಲು 15 ಹಾರ್ಸ್ಪವರ್ ಟ್ರ್ಯಾಕ್ಟರ್ ನೀಗಲಿ ಜಗತ್ತಿತ್ತು. ಮುಂದೊಂದು ವರ್ಷ ಆಗ 30 ಹಾರ್ಸ್ಪವರ್ ಬತ್ತು. ಮುಂದೊಂದು 10 ವರ್ಷ ಆಗೋಣ 45ಕ್ಕೆ ಬತ್ತು. ಈಗ ನಿಮ್ಮ ಹೊಲ 55 ಹಾರ್ಸ್ಪವರ್ ಟ್ರ್ಯಾಕ್ಟರ್ ಇದ್ರೆ ನೀಗಲಿ ಜಗ್ತದೆ. ಅಷ್ಟು ಅರ್ಥಾತ್ ಅಷ್ಟು ಭೂಮಿ ಕಟ್ಟಿಯಾಗಿದೆ. ಹೆಂಟ್ ಎಂಥ ಹೇಳ್ತಾವೆ ನೋಡ್ರಿ ನೀವು, ನಿಮ್ಮ ಭೂಮಿಗೆ ನೀವು ಹಾಕಿದ್ರ ಮೇಲೆ ಗುರ್ತ. ಈಗ ನೀವು ಸಪೋಸ್ ನೀವು ಭೂಮಿ ನೀವು ರಾಸಾಯನಿಕ ಕೊಟ್ಟಿರಲಿಲ್ಲ, ನೀವು ಸಾವಯವ ನೀವೇನೇ ಮಾಡಿರಿ ಯಾವ್ದಾರ ಮಾಡಿರಿ, ಮೊದಲು ರಾಸಾಯನಿಕ ಬಿಡ್ರಿ. ರಾಸಾಯನಿಕ ಯಾಕೆ ಬಿಟ್ರಿ ಅಂದ್ರೆ ನಾನು ಹೊಲ್ದಾಗ ನಾ ಯಾವುದೇ ಕಸ ತೆಗೆದಿಲ್ಲ, ಒಟ್ಟ ಯಾವುದೋ ಕಸ ತೆಗೆದಿಲ್ಲ. ಯಾಕೆ ತೆಗೆದಿಲ್ಲ ಅಂದ್ರೆ ಭೂಮಿ ಶಕ್ತಿ ತೊಗೊಂಡು ಅದು ಮ್ಯಾಗ ಬಂದಿರ್ತದೆ. ಈಗ ನೋಡಿ ಕಲ್ಲ ಕಾಸ ಪ್ಲಾಸ್ಟಿಕ್ ಇವು ಮೂರು ಗೊಬ್ಬರ ಆಗೋದಿಲ್ಲ, ಇವು ಡಿಕಂಪೋಸ್ ಆಗೋದಿಲ್ಲ. ಯಾವ ಇತಿಹಾಸದಾಗ ಜೀವಂತ ಅದಾವು ಅವು ಅಷ್ಟೇ ಡಿಕಂಪೋಸ್ ಆಕಾವು. ನಿಮ್ಮ ಭೂಮಿಯಿಂದ ಯಾವುದೇ ಕಸ ಬೆಳೀಲಿ ಅದು ಭಾಳ ಭೂಮಿ ಬಿಟ್ಬಿಟ್ರಿ ಅದನ್ನು. ಅದಕ್ಕೆ ಭೂಮಿ ಹೇಳ್ತಾಳತ್ತೆ ನಿಮ್ಗೆ ಬೇಕಾದ ತೊಗೋರಿ, ಬೇಡಾದ ನಾನು ಬಿಡ್ರಿ, ತೆನಿ ತೊಗೋರಿ, ಕಣಕಿ ತೊಗೋರಿ, ಬಿಡಿಸಿ ಬಿಡ್ರಿ. ದಯವಿಟ್ಟು ರೈತರಲ್ಲಿ ಇನ್ನೊಂದನ್ನು ವಿನಂತಿ ಪೂರ್ವಕ ಇದು ಏನಂದ್ರೆ ಹೊಲದಾಗ ಕಸಕ್ಕೆ ಕಡ್ಡಿ ಕೊರಿಬೇಡ್ರಿ. ಯಾಕಂದ್ರೆ ಒಂದು ಇಂಚ್ ಹೊಲ ಮಣ್ಣು ತಯಾರಾಗ್ಬೇಕಾದ್ರೆ 500 ವರ್ಷ ಹೋಗುತ್ತೆ. ಅಲ್ಲಿ ನಿಮ್ಮ ಮಣ್ಣು ಇಟ್ಟಂಗೆ ಆಗೋಗುತ್ತೆ. ನೀವೇನು ಮಾಡ್ತೀರಿ, ಆಳಿಗೆ ಸೆಣೆತನ ಮಾಡಿ ಕಡ್ಡಿ ಕೊರೋದು ಉರಿ ಹಚ್ಚಿಬಿಟ್ರಿ. ಯಾಕಂದ್ರೆ ತೊಗರಿ ಇರ್ಬೋದು, ಇದು ಇರ್ಬೋದು, ಯಾವುದೇ ಕಸನೂ ನಾನು ದಂಡಿಗೆ ಹೋಗಿದ್ದಿಲ್ಲ, ನಾನು ಹೊಲದಾಗ ಹಾಕ್ತೀನಿ. ನಾನು ಇನ್ನು ಗೊಬ್ಬರ ಬಗ್ಗೆ ಬಂದು ಹೇಳಿದಾಗ ನೀವು ತಿಪ್ಪಿ ಗೊಬ್ಬರ ಏನು ಮಾಡ್ತೀರಿ, ಹೆಂಡಿ ಹಾಕ್ಬಿಡ್ತೀರಿ, ಕಣಕಿ ಹಾಕ್ತೀರಿ, ಡೈರೆಕ್ಟ್ ನೀವು ಇದಕ್ಕೆ ಹಾಕ್ಬಿಡ್ತೀರಿ ಹೊಲಕ್ಕೆ. ಇದು ತಪ್ಪ. ನಾನೀಗ ಒಂದು 10-15 ವರ್ಷದಿಂದ ಪ್ರೊಫೆಸರ್ ಹಿತ್ತುಮಣಿ ಅವರು ಒಂದು ಬುಕ್ಕ ಬರ್ದಾರ, ಅದು ಬುಕ್ಕದ ಹೆಸರು ಗೊಬ್ಬರ ಅಂತೇಳಿ. ಅದು ನಿಮ್ಗೆ ಎಲ್ಲರೂ ಸಿಕ್ಕರು ಓದ್ಬೋದು ಅದನ್ನು. ಅದ್ರಾಗ ಏನು ಹೇಳ್ತಾ ಇರೋದು, ನೀವು ಈಗ 3 ಫೂಟಿನ ತೆಳಗೆ ಇತ್ತಿತ್ತಲಾಗಿ ಜೆ ಸಿ ಬಿಲಿ ಡೀಪಾಗಿ ತೆಗೆಯಾಕತ್ತೀರಿ, ತೆಗಿಬೇಡ ದಯವಿಟ್ಟು. 3 ಫೂಟಿನ ತೆಳಗೆ ನಿಮಗೆ ಇವು ಹೋಗೋದಿಲ್ಲ, ಏನು ಡಿಕಂಪೋಸ್ ಮಾಡುವಂಥ ನಮ್ಮ ಇವು ಏನದ ಬ್ಯಾಕ್ಟೀರಿಯಾ ಹೋಗೋದಿಲ್ಲ. ಅವು 3 ಫೂಟಿನ ಅಷ್ಟೇ ಇರಬೇಕು ನಮ್ಮದು. ತಿಪ್ಪಿಗೆ ದಯವಿಟ್ಟು ಒಂದೇ ಸಲ ನೀರು ಕೊಡ್ರಿ, ಬಿಡದೇ ನೀರು ಕೊಡೋಕೆ ಹೋಗಬೇಡ್ರಿ. ಅದು ನಿಮಗೆ ಕಳೆಯುವುದಿಲ್ಲ, ಕಳೆಯೋದು ಬೇರೆ, ಕೊಳೆಯೋದು ಬೇರೆ, ನಿಮ್ದು ಕೊಳಿತದ ಕಳೆಯುವುದಿಲ್ಲ, ಕಳೆಯೋದು ಬೇರೆ. ನೀವೇನು ಮಾಡಿಬಿಡ್ತೀರಿ, ತಿಪ್ಪಿಗೆ ಹಾಡು ನೋಡ್ತೀರಿ, ಕರ್ರ ಕಾಣ್ತದೆ, ಗೊಬ್ಬರ ಚಲೋ ಅದ. ತಪ್ಪ ನಿಮ್ಮದು. ನಿಮ್ಮಲ್ಲಿ ಗೊಬ್ಬರ ಚಲೋ ಇತ್ತಂದ್ರೆ ಅವು ಗೊನ್ನೆ ಹುಳ ದಪ್ಪನ್ನು ಇರ್ತಾವಲ್ಲ, ಅವು ನಿಮ್ಮಲ್ಲಿ ಬರಬೇಕು. ಅವು ಅದಕ್ಕೆ ನೀವು ದಯವಿಟ್ಟು ಏನು ಮಾಡ್ಬೇಕಂದ್ರೆ ತಿಪ್ಪಿಗೆ ಕಿತ್ತಿ ಬಾಜು ಹಾಕ್ರಿ, ಹಾಕೊಂದು 6 ತಿಂಗಳು ಬಿಟ್ಟು ಆರು ತಿಂಗಳು ಬಿಟ್ಟರೆ ಅವು ಏನಾಗಿರ್ತಾವೆ, ಕೆಲವು ಡಿಕಂಪೋಸ್ ಆದ ಗೊಬ್ಬರ ಇರ್ತದೆ, ಅದು ಒಟ್ಟು ಡಿಕಂಪೋಸ್ ಆರು ತಿಂಗಳು ಬಿಟ್ಟು ಹಾಕಿದ್ರೆ ನಿಮ್ಮಲ್ಲಿ ಕಸನೇ ಇರೋದಿಲ್ಲ, ಪೂರ್ಣ ಗೊಬ್ಬರ ಪುಡಿಯಾಗಿರ್ತದೆ. ಮತ್ತು ಎಣ್ಣೆದ್ದು ನಾವು ತಿಪ್ಪಿ ಕಿತ್ತದ್ರಿಂದ ಮೊದಲು ಯಾವುದೋ ಕಸ ಓದಿರ್ತದೆ, ಅದ್ರ ಬೀಜ ಸರಿಯಾಗಿಬಿಡ್ತದೆ ನಮಗೆ. ಪ್ರತಿ ಸಲ ನೀವು ಕಿತ್ತದಾಗ ಆರು ತಿಂಗಳು ಬಿಡ್ರಿ, ಆರು ತಿಂಗಳು ಬಿಟ್ಟು ಹಾಕಿಬಿಟ್ಟು ಅದು ಮಣ್ಣಾಗಿ ಹೋಗ್ಬಿಡ್ತದೆ. ನೀವು ಆರು ತಿಂಗಳು ಬಿಟ್ಟು ಹೊರಸ್ ಬಿಡಕ್ಕೆ ಹೋದ್ರಿ ಅಂದ್ರೆ ಅದು ಮಣ್ಣಾಗಿ ಹೋಗುತ್ತೆ. ಹಂಗೆ ನೀವು ದಯವಿಟ್ಟು ಗೊಬ್ಬರಕ್ಕೆ ಎಷ್ಟು ಮತ್ತು ಕೊಡ್ತೀರಿ, ಯಾವ ಒಕ್ಕಲುತನ ಪ್ರೀತಿ ಮಾಡ್ತಾನೆ ಅಂದ್ರೆ ಅವ್ನು ತಿಪ್ಪಿ ನೋಡ್ಬೇಕು. ನಾವು ತಿಪ್ಪಿ ಪ್ರೀತಿ ಮಾಡ್ತಾನೆ ಅಂದ್ರೆ ಅವ್ನು ಒಕ್ಕಲುತನ ಸಕ್ಸಸ್ ಅಂತ ತಿಳ್ಕೊಬೇಕು. ಆ ತಿಪ್ಪಿ ನೋಡ್ಬೇಕು ನಾವು. ತಿಪ್ಪಿ ಕಡೆ ಮತ್ತು ಕೊಡ್ರಿ, ಕಲ್ಲ ಕಾಜ ಪ್ಲಾಸ್ಟಿಕ್ ಇವು ಮೂರು ಬಿಟ್ಟು ಯಾವುದೇ ಇದ್ರೂ ತಿಪ್ಪಿಗೆ ಹಾಕಿ ಅದು ಡಿಕಂಪೋಸ್ ಆಗ್ತದೆ. ಅದಕ್ಕೆ ತಿಪ್ಪಿ ಮತ್ತು ಕೊಡ್ರಿ, ಸಾವಯವಕ್ಕೆ ಬರ್ರಿ, ರಾಸಾಯನಿಕ ದಯವಿಟ್ಟು ಕೈ ಮುಗ್ತೈತಿ, ರಾಸಾಯನಿಕ ಬಿಟ್ಟುಬಿಟ್ರಿ. ಭೂಮಿ ಭಾಳ ಕೆಟ್ಟ ಹೋಗ್ಬಿಟ್ಟದ ಈಗ. ನಿಮ್ಮ ಸಾವಯವ ಸದಿ ಮಾರ್ಕೆಟ್ನಾಗ ಹಣ್ಣು ತಿನ್ರಿ ನೀವು. ನನ್ನ ಪ್ರಕಾರ ಬಾಳೆಕಾಯಿಗೆ ಪೊಟ್ಯಾಸಿಯಂ ಪರ್ಮೇಟ್ ಎತ್ತಾರ, ತೆಲಬಿಟ್ಟು ಬಾಳೆಕಾಯಿಗೆ ಹತ್ತಾರ, ಚಿಕ್ಕ ಪೊಟ್ಯಾಸಿಯಂ ಪರ್ಮೇಟ್ ಮಾಡ್ತಾರ, ಮಾವಿನಕಾಯಿಗೆ ಮಾಡ್ತಾರ, ಎಲ್ಲವೂ ವಿಷಯದೇವದಾಗ. ನಾ ಏನು ಮಾಡಿ, ನನ್ನ ತೋಟದಾಗ ನಾ 10 ಗಿಡ ಹಾಕೀನಿ, ಒಂದು 10 ಟೊಮೆಟೊ ಗಿಡ ಹಚ್ಚೀನಿ, 10 ಬಾಳೆ ಗಿಡ ಹಚ್ಚೀನಿ, ಎಲ್ಲ ನಾನು ಒಬ್ಬರು ನನ್ನ ಮಕ್ಕಳಿಗೆ ವಿಷಮುಕ್ತ ಮಾಡಬೇಕು ಒತ್ತೆಕ್ಷಿಂದ. ನೀವು ಏನೇ ಮಾಡಿರಿ, ವೇಟ್ ಆ್ಯಂಡ್ ಮೆಜರ್ಮೆಂಟ್ ಮಾಡಿರಿ. ನಂತರ ನೀವು ಯಾವುದೇ ಬೆಳೆ ಮಾಡಬೇಕಾದ್ರೆ ಮೊದಲು ಅನುಭವಕ್ಕೆ ದುಡ್ಡು ಹಾಕ್ರಿ. ಮೊದಲು ಮಾಡಿಬಿಡೋದು, ದ್ರಾಕ್ಷಿಗೆ 10 ಟನ್ನಿಗೆ 10-20 ಟನ್ ಹಾಕೋದ್ರೆ ನಾನು ಮಾಡಿಬಿಡೋದು, ಹಿಂದಿರಡೆ ಕಳ್ಕೊತೀವಿ, ಆಮೇಲೆ ಕೈ ಸುಟ್ಕೋತೀವಿ, ಮಾಡೋಂಗಾಗೋದಿಲ್ಲ. ಅದನ್ನೇ ಒಂದು 1,000 ರೂಪಾಯಿ ನೀವು ಮೊದಲು ಅನುಭವಕ್ಕೆ ದುಡ್ಡು ಖರ್ಚು ಮಾಡಿರಿ. ಯಾವುದೇ ಬೆಳೆ ಮಾಡಿರಿ, ಅನುಭವಕ್ಕೆ ಮಾಡಿದರೆ ಏನಾಗುತ್ತೆ, ನಾವು ಲಾಸ್ ಆಗೋದಿಲ್ಲ, ನಂತರ ನಾವು ನೆಮ್ಮದಿ ಇರ್ತೈತೆ. ನಾವು ರಾಸಾಯನಿಕ ಬೆಳೆದು 20 ಟನ್ ದ್ರಾಕ್ಷಿ ತೆಗೆದು 20 ಟನ್ ಇದನ್ನು ಬೆಳೆದು ಸಮಾಜಕ್ಕೆ ಹುಷಾ ಕೊಡಿಸಿ ಕಿಸೆಗೆ ಹಾಕೊಳ್ಳೋದು ದಯವಿಟ್ಟು ಮಾಡಬೇಡಿ ಇದನ್ನು. ಇನ್ನೊಂದು ರೈತರಲ್ಲಿ ಏನು ಒಂದು ನಾ ಕಂಡುಕೊಂಡಿದ್ದೆ ಅಂದ್ರೆ, ನನಗೆ ರಗಡ್ ಅನುಭವದಲ್ಲಿ ಅವನ್ನ ಯಾಕೆ ಕೇಳಕ್ಕೆ ಹೋಗ್ಬೇಕು ನಾವು, ಇದು ತಪ್ಪು ಮಾಡ್ತೀವಿ. ವಯಸ್ಸಿನಿಂದ ಅಳಿಬೇಡ್ರಿ, ಅವ್ರ ಬುದ್ಧಿಯಿಂದ ಅಳಿರಿ. ಇವತ್ತು ನಾವು 10-20 ವರ್ಷ ನಾವಿದ್ದಾರೆ ಒಂದು ಬೆಳೆ ಮಾಡಿದ್ದಾರೆ, ಹೋಗಿ ಅನುಭವ ಕೇಳ್ಕೊಳ್ಳೋ ನಾವು. ಅದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ, ಯಾವುದೇ ಅನುಭವ ತಗೋಬೇಕಾದ್ರೆ ಯಾವ ಬೆಳೆ ಮಾಡ್ತೀವಿ ರೈತರ ಕಡೆ ಹೋಗೋದು, ವಿಜ್ಞಾನಿಗಳ ಕಡೆ ಹೋಗೋದು. ಅಲ್ಲಿ ಗೌರ್ಮೆಂಟ್ ಅದಕ್ಕೆ ಆಫೀಸ್ ಅಗ್ರಿಕಲ್ಚರು ಹಾರ್ಟಿಕಲ್ಚರು ಇವು ಅದಕ್ಕೆ ಇಟ್ಟಾರ, ನಮ್ಮ ಸಂಬಂಧ ಇಟ್ಟಾರ. ನಾವು ರೈತರಲ್ಲಿ ಅವರಲ್ಲಿ ಹೋಗೋದು, ನಮಗೆ ಸಬ್ಸಿಡಿ ಅಂತ ಬಂದಿರ್ತದೆ, ಮತ್ತು ಅವ್ರೇನು ಮನೆ ಬಂದು ಕೊಡ್ಬೇಕಾ ನಮಗೆ. ರೇಷ್ಮೆ ಇಲಾಖೆ ಒಂದೇ ರೈತರಿಗೆ ಬೆನ್ನತ್ತಿ ಕೆಲಸ ಮಾಡಿಸೋದು, ರೈತರಿಗೆ ಬೆನ್ನತ್ತಿ ಸಬ್ಸಿಡಿ ಕೊಡಿಸೋದು, ರೈತರಿಗೆ ಬೆನ್ನತ್ತಿ ಎಲ್ಲ ಮಾಡೋದು ಅಂದ್ರೆ ರೇಷ್ಮೆ ಇಲಾಖೆ. ಈಗ ಹೊಸದಾಗಿ ಬಂದಾವ, ಈಗ ಕೃಷಿ ಹೊಂಡತ್ತದ, ಇವೆಲ್ಲ ಮಾಡ್ಕೋಬೇಕು ನಾವು. ಈ ಸದ್ಯಕ ಗೋಕಪ್ರಾಮತ್ತದ, ಜೀವಾಮೃತ ಹತ್ತದ, ಮತ್ತು ವೇಟ್ ಡಿಕಾಂಪೋಸ್ ಇರ್ತದೆ, ಇವೆಲ್ಲ ಮಾಡ್ಕೊಂಡು ಭೂಮಿ ಬಲವನ್ನು ಮಾಡ್ಕೊಳ್ಳೋ. ನಿಮ್ಮ ಭೂಮಿಯ ನೀವು ಕಾಲಿಟ್ರೆ, ನೀವು ಗಾದಿ ಮೇಲೆ ಕಾಲಿಟ್ಟಾಗ ನಿಮ್ಮ ಭೂಮಿ ಆಯಿತು ಅಂದ್ರೆ ನೀವು ಒಟ್ಟು ನಮ್ಮ ಭೂಮಿ ಬೆಳೀತದೆ. ಅದಕ್ಕೆ ನೀವು ರಾಸಾಯನಿಕ ಬಿಟ್ಟು ಇನ್ನು ಡಿಕಾಂಪೋಸ್ ಅದಾವೆ ಈ ಸದ್ಯ, ಭಾಳ ಅದಾವೆ ಸದ್ಯ, ಅವೆಲ್ಲ ಮಾಡಿರಿ. ಏನೂ ಮಾಡೋಕ್ಕೆ ಹೋಗ್ಲಿಕ್ಕಂದ್ರೂ ಸುಭಾಷ್ ಪಾಳೇಕರ್ ಅವರ ಪದ್ಧತಿ ಪ್ರಕಾರ ಗೋಮೂತ್ರದಿಂದ ನೀವು ಜೀವಾಮೃತ, ಘನಜೀವಾಮೃತ, ಬೀಜಾಮೃತ ಇವನ್ನ ಹಾಕದವ ಅದನ್ನ ಅಳವಡಿಸ್ಕೊಂಡ್ಬಿಟ್ರೆ ಒಂದು ಆಕಳ ಇಟ್ಟಂದ್ರೆ 30 ಎಕರೆಗೆ ಅದು ನಿಮಗೆ ಇದು ಮಾಡ್ತದೆ. ಆಕಳದ ಸಗಣಿ ಒಳಗೆ 1 ಗ್ರಾಮಿನೊಳಗೆ 330 ಕೋಟಿ ಜೀವಾಣು ಅದಾವ, ಇದು ವಿಜ್ಞಾನ ಹೇಳ್ತದ. ಅಥವಾ ಕೆಲವರು ಈಗ ತಾವು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ, ವಿಶೇಷವಾಗಿ ನೈಸರ್ಗಿಕ ಕೃಷಿ ಇರಬಹುದು ಅಥವಾ ಶೂನ್ಯ ಬಂಡವಾಳದ ಕೃಷಿ ಇರಬಹುದು. ಈಗ ಅದನ್ನು ಶುರು ಮಾಡಿದ ನಂತರ ನಿಮ್ಮಲ್ಲಿ ಏನು ಇಳುವರಿ ಬರ್ತಿತ್ತು, ಅದು ಇಳುವರಿ ಹೆಚ್ಚಾಯಿತು ಅನ್ನುವಂಥ ಅನುಭವ ಕೂಡ ತಾವು ಹೇಳಿದ್ರಿ. ಮುಂದಿನ ದಿನಗಳಲ್ಲಿ ಆ ಒಂದು ಇಳುವರಿ ಏನದ ಸ್ಥಿರವಾಗಿ ಉಳ್ಕೊಂಡು ಬಂದದನ್ನ ಹೆಂಗೆ ಮುಂದಿನ ದಿನಗಳಲ್ಲಿ ಕಡಿಮೆ ಆಗೋದಾಗಲಿ ಅಥವಾ ಭಾಳಷ್ಟು ಅದರೊಳಗೆ ಇಳಿತ ಕಂಡು ಬರೋದಾಗಲಿ ಹಿಂಗೇನಾದ್ರೆ ಆಗ್ಯದನ್ನ? ಈಗ 10 ಕ್ವಿಂಟಲ್ ನಮಗೆ ಇಳುವರಿ ಬಂದದಂತಂದ್ರೆ ಅದು ನಿರಂತರವಾಗಿ ಇಲ್ಲಿ ತನಕ ಅದು 10 ಕ್ವಿಂಟಲ್ಲೇ ಅದ ಅಥವಾ ಅದಕ್ಕಿಂತ ಹೆಚ್ಚು ಬಂದದ ಹೊರತಾಗಿ ಅದಕ್ಕಿಂತ ಕಡಿಮೆ ಆಗಿಲ್ಲ ಅನ್ನುವಂಥದ್ದು ಅನುಭವ ಏನಾದರೂ ತಮ್ಮದ ಆಗೋದಿಲ್ಲ ಸರ್? ಅದೇನಾಗುತ್ತೆ, ಅಗಳಿನ ಟೇಬಲ್ ಹೇಳಿದೆ ನಾನು, ಮೊದಲೇ ವರ್ಷ 30% ನಿಮ್ಮದು ರಾಸಾಯನಿಕದಾಗ 10 ಕ್ವಿಂಟಲ್ ಹಾಕಿತ್ತು, ನೀವು ಸಾವಯವಕ್ಕೆ ಬಂದ್ರಿ ಅಥವಾ ನೈಸರ್ಗಿಕ ಬಂದ್ರಿ ಅಂದ್ರೆ 3 ಕ್ವಿಂಟಲ್ ಹಾಕದ, 2.5 ವರ್ಷ ಹಾಕದ, 3.9 ಹಾಕದ, 4ನೇ ವರ್ಷ ನಿಮಗೆ 10 ಹಾಕದ, 5ರಿಂದ ನಿಮಗೆ 12ರಿಂದ 15 ತನ ಹಾಕದ. ಯಾವಾಗಲೂ ರಾಸಾಯನಿಕದಿಂದ ಮಾಡ್ತಿರ 10 ಟನ್ನಿನೊಳಗೆ ಯಾವ ಕಾಲಕ್ಕೂ ಬರೋದಿಲ್ಲ, ನಿಮ್ಗೆ 12ರಿಂದ ಮುಂದೆ ಬರ್ತದ್ವಿನ ಭೂಮಿನ ಶಕ್ತಿತ್ವಾಗಿರುತ್ತೆ. ನಾವೇನು ಮಾಡ್ತೀವಿ, ಅತಿ ಆಸೆಯಿಂದ ರಾಸಾಯನಿಕ ಕೊಟ್ಟು ಭೂಮಿ ಬರಡು ಮಾಡಿಬಿಟ್ಟಿವಿ. ಆಟೋಮೆಟಿಕ್ ನೀವು ತಿಪ್ಪಿಗೌರ ಹಾಕಕ್ಕೆ ಹೋಗ್ಬೇಡ್ರಿ, ನೀವು ಜೀವಾಮೃತ ಕೊಟ್ಬಿಡ್ರಿ. ದಯವಿಟ್ಟು ಯಾವುದೇ ಕಸ ಬದುವಿಗೆ ಹೋಗಿತ್ತಿದ್ದ ಒಗಿಬೇಡ್ರಿ. ಕಸ ಏನು ಮಾಡಿರ್ತದೆ, ಭೂಮಿಯಿಂದ ಬೆಳೆದಿರ್ತದೆ, ಎಲ್ಲಿಂದ ಬರ್ತದಕ್ಕೆ ಆಹಾರ ಭೂಮಿಯಿಂದೇ ಬಂದಿರ್ತದೆ. ಇದೊಂದು ಚಕ್ರದ ಕೃಷಿಯೊಳಗೆ 4-5 ಅದಾವೆ, ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಸಹಜ ಕೃಷಿ. ಸಹಜ ಕೃಷಿ ಅಂದ್ರೆ ನೀವು ನಿಮ್ಮ ಬದುವಿನ ಒಳಗೆ ನೋಡಿಬಿಡ್ರಿ, ನಮ್ಮ ಪಾಲಕರವ್ರು ಹೇಳ್ತಾರೆ, ನಿಮ್ಮ ಬದುವಿನ ಒಳಗೆ ನೋಡ್ರಿ, ಅದೇ ನಿಮ್ಗೆ ಯೂನಿವರ್ಸಿಟಿ ಆಗ್ತದೆ. ಇನ್ನು ಏಕದಳ ದ್ವಿದಳಕ್ಕೆ ಬರ್ತೀನಿ. ಏಕದಳ ದ್ವಿದಳ ಅಂದ್ರೆ ಹೆಂಗಂದ್ರೆ, ನಾವು ನೀವು ಸಲಿ ಕಲ್ತೀವಿ, ಬ್ಯಾಳೆ ಕಾಳು ದ್ವಿದಳ, ಬ್ಯಾಳೆ ಆಗ್ಲಾರ್ದು ಏಕದಳ, ನಾವು ತಿಳ್ಕೊತೀವಿ. ಇದು ಆಯ್ತು ಬಿಡ್ರಿ, ನಾ ಆಯ್ತು. ಮತ್ತೆ ಇದು ಕಬ್ಬು ಏನೈತ್ರಿ, ತೆಂಗಿನ ಗಿಡ ಏನೈತ್ರಿ, ದ್ರಾಕ್ಷಿ ಬೆಳೆ ಏನೈತ್ರಿ, ಕೆಲವು ಬೆಳೆನೇ ಆಗುದಿಲ್ಲ ರೀ. ಅದು ನಮ್ಮ ಪಾಲಕರ ಕೃಷಿ ಪದ್ಧತಿ ಏನು ಹೇಳ್ತಾರೆ, ಯಾವುದು ಚೂಪೆಲಿ ಅದ ಅದು ಏಕದಳ, ಯಾವುದು ಅಗಲಲಿ ಅದ ಅದು ದ್ವಿದಳ. ಮತ್ತು ಇನ್ನೊಂದು ಇದೇನು ಮಾಡ್ತದೆ, ಕೆಲವು ರೈತರಲ್ಲಿ ಅದ ಪಡ ಬಿತ್ತು ಅಂದ್ರೆ ಬೆಳೀತದೆ, ಯಾಕೆ ಬೆಳೀತದೆ ಅಂದ್ರೆ ಇಲ್ಲರಿ, ಅದು ಆಕಳಿದ್ದು ದನ ಇದ್ದು ಎಲ್ಲ ತಪ್ಪು ಕಲ್ಪನೆ ನಿಮ್ಗೆ. ಇದು ಎಲ್ಲಿ ಸಿಗುದಿಲ್ಲ, ಪಾಲಕರಲ್ಲಿ ಸಿಗ್ತದೆ. ನಾವು ರೈತರು, ನಾವು ಹೊಲದಾಗ ಬುತ್ತಿ ಬೀಸಿ ಊಟ ಮಾಡ್ತಿರ್ತೀವಿ. ನನ್ನ ಒಬ್ಬರು ರೈತನಲ್ಲಿ ರೊಟ್ಟಿ ಹೆಚ್ಚಿರ್ತದೆ, ಒಬ್ಬ ರೈತನಲ್ಲಿ ಪಲ್ಯ ಹೆಚ್ಚಿರ್ತದೆ, ರೊಟ್ಟಿ ಕೊಟ್ಟು ಪಲ್ಯ ಇಸ್ಕೊಂಡ್ಬಿಡ್ತೀವಿ. ಇದು ಸಹ ಬಾಳ್ವೆ. ಅದೇ ತೆರನಾಗಿ ಭೂಮಿಯಲ್ಲಿ ಏನು ಸಸ್ಯಗಳದಾವು, ಇದು ರಸಾಯನ ತೊಗೊಂಡು ಇದೇನು ಮಾಡ್ತದೆ, ಏಕದಳ ಕೊಡ್ತದೆ, ಪಾಸ್ಪಾಸ್ ಸರದು ಕೊಡ್ತದೆ. ಅದಕ್ಕೆ ಏನು ಮಾಡಬೇಡ್ರಿ, ನಿಮ್ಮ ಬದಿಯೊಳಗೆ ನೋಡ್ರಿ, ಚೂಪೆಲಿ ಆಗಲಿ ತಾನೇ ಇರ್ತದೆ, ಅದು ತಾನೇ ಮಾಡ್ಕೊಂಡಿರ್ತದೆ. ಅದು ಯಾರು ಕೊಟ್ರಿ ಅದಕ್ಕೆ? ಅಲ್ಲಿ ಏಕದಳ ಯಾರು ಮಾಡಿದ್ರಿ? ಒಂದು ಉದಾಹರಣೆ ಕೊಡ್ತೀವಿ, ಒಂದು ಎಕರೆ ಜೋಳ ಮಾಡ್ರಿ ನೀವು, ನಿಮ್ಗೆ 10 ಕ್ವಿಂಟಲ್ ಜೋಳ ಬರ್ತಿತ್ತು ಅಂತ ಒಂದು ತಿಳ್ಕೊ ನೀವು. ಅದ್ರಾಗ ಏನತ್ತೆ, 4 ಸಾಲ ಜೋಳ, 1 ಸಾಲ ಕಡ್ಲಿ ಮಾಡಿಬಿಡ್ರಿ, ನಿಮ್ಮ ಇಡೀ ಹೊಲ ಒಂದು ಎಕರೆ ಕತ್ ಕೊಡ್ತಿತ್ತಲ್ಲ ಜೋಳ, ಮತ್ತೆ ಎಕರೆ ಕಚ್ಚು ಆಗತ್ತದ. ಇದೇನು ಕಡ್ಡೆ ಅದ, ನಿಮಗೆ 2 ಕ್ವಿಂಟಲ್ ಹೆಚ್ಚಿಗೆ ಕೊಡ್ತಾ ಇದ್ದೀನಿ, ಬೋನಸ್ ಹಾಕದ. ಹಂಗೆ ಹಿಂದಕ್ಕೆ ತ ರೈತರು ಮಾಡ್ಯಾರ್ರಿ ಅದನ್ನು. ಗೋಧಿಯೊಳಗೆ ಕುಸುಬಿ ಕುಡಿಸ್ಯಾರಿಲ್ಲ ನೋಡ್ರಿ, ಮತ್ತು ಬೆಳ್ಳುಳ್ಳಿ ಒಳಗೆ ಕಡ್ಲಿ ಕುಡಿಸ್ಯಾರಿಲ್ಲ ನೋಡ್ರಿ, ಮತ್ತು ಗೋಧಿಯೊಳಗೆ ಸಾಸಿವೆ ಕುಡಿಸ್ಯಾರಿಲ್ಲ ನೋಡ್ರಿ, ಜೋಳದೊಳಗೆ ಅಗಸಿ ಕಡ್ಲಿ ಎಲ್ಲ ಕುಡಿಸ್ಯಾರ, ಹಿಂದೆ ರೈತರು ಮಾಡ್ಯಾರ. ಹಂಗೆ ನಾವು ಏಕದಳದ ಇದ್ರೊಳಗೆ ಭಾಳ ಇಂಪಾರ್ಟೆನ್ಸ್ ಕೊಡಬೇಕು. ಈಗೆಲ್ಲ ಮೋನೋಕ್ರಾಪ್, ಅಲ್ಲಿ ಎಲ್ಲಿದ್ರಿ ಮೋನೋಕ್ರಾಪ್? ಈಗ ಒಂದು ಉದಾಹರಣೆ ನಾನು ನೋಡ್ತೀನಿ, ತೊಗರಿಯೊಳಗೆ ಜೋಳ ಹಾಕಬೇಕು, ಯಾಕೆ ಹಾಕ್ಬೇಕ್ರಿ? ಹಾಕಿ ಬಂದು ಕೊಟ್ಟಿರ್ತಾವ, ಮತ್ತೆ ಹಾಕಿ ಬಂದು ಕೊಡ್ತೀನಿ, ನಾವು ಎಣ್ಣೆ ಕೊಡ್ತೀನಿ ಹಂಗಾರ. ಅದಕ್ಕೆ ತಪ್ಪದು, ಜೋಳ ಏಕದಳ ಹಾಕದೆ, ನಿಮ್ಮ ತೊಗರಿ ದ್ವಿದಳ ಹಾಕದೆ. ನೀವೇ ನಿಮ್ಮ ನೋಡ್ಕೋರಿ, ನೀವು ಶೇಂಗಾ ಹಾಕ್ರಿ, ಅದು ದ್ವಿದಳ, ಅದ್ರ ಜೋಡಿ ಸಜ್ಜೆ ಹಾಕ್ರಿ, ಅದು ಏಕದಳ. ಅಲ್ಲಿ ಏನಾಗುತ್ತೆ ನಿಮಗೆ, ಶೇಂಗಾ ಇಳುವರಿ ಹೆಚ್ಚು ಬರ್ತದೆ, ಸಜ್ಜೆ ಇಳುವರಿ ಹೆಚ್ಚು ಬರ್ತದೆ. ರೈತರು ಏನು ಮಾಡ್ತಾರೆ, ತೊಗರಿ ಹಾಕಿದ್ರೆ ಶೇಂಗಾ ಹಾಕಿಬಿಡ್ತಾವೆ, ಎರಡು ದ್ವಿದಳ ಆಗಿಬಿಡ್ತಾವೆ. ಮೊದಲು ರೈತರಲ್ಲಿ ಏಕದಳ ದ್ವಿದಳ ಏಕದಳ ಇದನ್ನು ಮೊದಲು ನೆನಪಿಟ್ಕೋಬೇಕು ನೋಡಿ. ಅದು ಏಕದಳ ದ್ವಿದಳದ ಇಂಪಾರ್ಟೆಂಟ್. ಅದಕ್ಕೆ ಏನು ಮಾಡ್ತೀವಿ ನಾವು, ಈ ಸದ್ಯ ಸಹಜ ಕೃಷಿ ಒಳಗೆ ಯಾರು ನೀರು ಹಾಕ್ತೀವ್ರೆ ನಾವು, ಅಲ್ಲಿ ಕ್ವಾಲಿಟಿ ನೋಡ್ರಿ ಹೆಂಗಿರ್ತದೆ. ಒಂದು ಸಹಜ ಕೃಷಿ ಒಳಗೆ ಎಲ್ಲ ಬೆಳೆಯುವ ಸಹಜ ಕೃಷಿ ಒಳಗೆ ಅವಾಗ ಏನು ಮಾಡಿರ್ತದೆ, ನಾವು ನೀರು ಎಷ್ಟು ಕೊಟ್ಟಿರ್ತೀವಿ ಅಷ್ಟೇ ಬೆಳೆದಿರ್ತದೆ, ಮಳೆ ಮೇಲೆ ಬೆಳೆದಿರ್ತದೆ. ಈಗ ಒಂದು ಉದಾಹರಣೆ ತೊಗೊಳ್ಳೋಣ, ತೆಂಗಿನ ಗಿಡ ನಾವು ನೀರು ಜಾಸ್ತಿ ಕೊಟ್ಟಿರ್ತೀವಿ, ದೊಡ್ಡ ಬೆಳೆದಿರ್ತದೆ, ಮುಂದೊಂದು ವರ್ಷ ನೀರು ಬಿಟ್ಟರೆ ಒಣಗಿ ಹೋಗಿಬಿಡ್ತದೆ. ಅದೇ ಸಿಂಧಿ ಗಿಡ ಇದು ಒಂದು ವರ್ಷಕ್ಕೆ ಇದು 2 ಫುಟ್ ಆಗಿತ್ತು, ಅದು 1 ಫುಟ್ ಆಗಿತ್ತು, ಸ್ಲೋ ಬೆಳೆದಿರ್ತದೆ, ಎಂದೂ ಹೋಗೋದಿಲ್ಲ ಅದು. ಯಾಕಂದ್ರೆ ಅದು ನಿಸರ್ಗಕ್ಕೆ ಸೆಟ್ ಆಗಿರ್ತದೆ. ನಾವೇನು ಮಾಡ್ತೀವಿ, ನಿಸರ್ಗಕ್ಕೆ ನಾವು ಸೆಟ್ ಮಾಡಿರಂಗಿಲ್ಲ, ನಮಗೆ ಬೇಕಾದಂಗೆ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು. ಅಲ್ಲಿ ನಾವೇನು ತಪ್ಪಿಲ್ಲ, ನಿಸರ್ಗ ಉಂಟಾ ಬರೋದೇ ಅದು. ನೀವು ಈ ರಾಸಾಯನಿಕ ಬಿಟ್ಟು ನಾವು ಹೊಳ್ ನಿಮ್ಮದು ಸಾವಯವ ಬರ್ಬೇಕಾದ್ರೆ 2-3 ವರ್ಷ ತಗೋತದೆ. ಒಂದು ಇನ್ನೊಂದು, ಯಾವ ಹೊಲ ಹೆಚ್ಚಿಗೆ ರಾಸಾಯನಿಕ ಬಳಕೆ ಆಗಿರ್ತದೆ ಅದು ದೌಡ ಬರೋದಿಲ್ಲ. ಈ ಸದ್ ಸಪೋಸ್ ಮಣ್ಣೆಲ್ಲ ಇರ್ತದೆ, ಯಾವ ರೈತ ರಾಸಾಯನಿಕ ಭಾಳ ಕಡಿಮೆ ಬೆಳೆಸಿದ್ದ ಅದು ದೌಡ ಭೂಮಿ ಶಕ್ತಿ ತೊಗೋದು. ಯಾಕಂದ್ರೆ ರಾಸಾಯನಿಕ ದೌಡ ಹೋಗಿಬಿಡ್ತದೆ, ಅಲ್ಲಿ ಎರೆಹುಳ ಬಂದ್ಬಿಡ್ತಾವೆ. ನಮ್ಮ ಎರೆಹುಳ 15 ಫುಟ್ ತೆಳಗ ಸುಪ್ತಾವಸ್ಥೆಯೊಳಗೆ ಅದಾವೆ. ನಾವೇನು ಜೀವಾಮೃತ ಕೊಡೋಣ, ತಮ್ಮ ಭಂಗ ಮಾಡಿ ಮ್ಯಾಗ ಬಂದ್ಬಿಡ್ತಾವೆ. ಕಲ್ಲೂರ್ ಅವರೇ, ತಾವು ರೇಷ್ಮೆ ಒಳಗೆ ಭಾಳಷ್ಟು ಸಾಧನೆ ಮಾಡದಂಥವ್ರು, ಈಗ ತಮ್ಮ ಕೃಷಿಯನ್ನು ನೋಡೋದಕ್ಕೆ ರೈತರು ಬರ್ತಾ ಇದ್ದಾರೆ, ತಾವು ಯಾವ ರೀತಿ ಮಾಡಿರಿ ರೇಷ್ಮೆ ಕೃಷಿ ಅನ್ನೋದ್ರ ಬಗ್ಗೆ, ಅಥವಾ ನಿಮ್ಮ ಟೋಟಲ್ ಒಟ್ಟು ಕೃಷಿಯನ್ನು ನೋಡೋದಕ್ಕೆ ನಿಮ್ಮ ಹೊಲಕ್ಕೆ ಜನರು ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ನೋಡಿ ತಾವು ಕೂಡ ಪ್ರೇರಣೆ ಪಡ್ಕೊಳ್ತಾ ಇದ್ದಾರೆ? ಸರ್, ಮೊನ್ನೆ ನಾನು ರೈತರಿಂದ ರೈತರಿಗೆ ಕಾರ್ಯಕ್ರಮ ಮಾಡಿದ್ದೆ. ಕಾರ್ಯಕ್ರಮ ಮಾಡಿದಾಗ ನಮ್ಮಲ್ಲಿ ರೇಷ್ಮೆ ಆಫೀಸರ್ ಏನಂದರು, ಕಲ್ಲೂರ ನೀವು ಟ್ರೀ ಮಲಬಾರಿ ಮಾಡಿರಿ, ಮತ್ತು ಬೆಂಗಳೂರದವ್ರು ಬಂದರು, ದೆಹಲಿಯವ್ರು ಬಂದು ನೋಡಿದ್ರು. ಅವ್ರು ಬಂದು ಹೋಗಿ ನನಗೇನು ಹೇಳಿದರು, ಇಲ್ಲರಿ ಉತ್ತರ ಕರ್ನಾಟಕ ನಿಮಗೆ ಟಾಪ್ ಅದು ಅದು ಇಲ್ಲ ಅಂದರು. ನಾ ಯಾರ ಹೊಲಕ್ಕೂ ನಾನು ಹೋಗೇ ಇಲ್ಲ. ಅವ್ರ ಹೇಳಿಕೆ ಪ್ರಕಾರ ನಮ್ಮದು ಉತ್ತರ ಕರ್ನಾಟಕದಾಗ ಫಸ್ಟ್ ಅದು ಅವ್ರು ಹೇಳ್ತಾರೆ. ಅದನ್ನು ಅವ್ರು ಹೇಳಿ ವಿಡಿಯೋ ಮಾಡಿಕೊಂಡು ಟಿ ವಿ ಮಾಡ್ಕೊಂಡು ಹೋಗ್ಯಾರ. ಮನೆ ಇದರ ಸಂಬಂಧನೇ ನಾವು ಕರೆದಿದ್ದೀವಿ ರೈತರಿಂದ ರೈತರ ಕಾರ್ಯಕ್ರಮ. ಕನಿಷ್ಠ ಒಂದು 200-300 ಜನ ಕೊಡಿದ್ರು ಎಲ್ಲರಲ್ಲಿ. ನಮ್ಮ ಇನ್ನೊಂದು, ನಾನಿಲ್ಲಿ ಏನದಾವು ಪಾಳೆಕರ ಅದು, ನಾನು ಎರಡೂ ಗಿಡದ ಮಧ್ಯೆ ನೀರು ಬಿಡ್ತೀನಿ ನಾನು, ಅದನ್ನೊಂದು ನೋಡಿದರು. ಅದರಿಂದ ಏನಾಗುತ್ತೆ ನಮಗೆ, ನಾವು ನೀರಾವರಿ ಒಳಗೆ ಭಾಳ ತಪ್ತೀವಿ. ನೀರಾವರಿ ಒಳಗೆ ಏನು ಮಾಡಬೇಕು ನಾವು ಅಂದ್ರೆ, ಈಗ ಒಂದು ತೊಗರಿದ ಉದಾಹರಣೆ ಹೇಳ್ತೀನಿ. ತೊಗರಿ ಮೊದಲು ನೀರು ಬಿಡಾಗ ಒಂದು ತಿಂಗಳ ತನಕ ನೀವು ಬಡ್ಡಿಗೆ ಬಿಡ್ರಿ, ತಿಂಗಳಾಗಿಂದ 2 ಫೂಟಿಗೆ ಬಿಡ್ರಿ, ನೀವು 3 ತಿಂಗಳಿಗೆ ಸೆಂಟ್ರಿಗೆ ಬಿಡ್ರಿ. ನಾ ರೇಷ್ಮೆ ಅದರ ಉದಾಹರಣೆ ಕೊಡ್ತೀನಿ. ಫಸ್ಟ್ ಇಯರ್ ಬಡ್ಡಿಗೆ ಬಿಡ್ರಿ. ಯಾವುದೇ ಬೆಳೆಗಾರ ನೋಡ್ರಿ, ಹಾರ್ಟಿಕಲ್ಚರ್ ಪ್ರತಿಯೊಬ್ಬರು ಟ್ರಿಪ್ ಬಡ್ಡಿಗೆ ಹಾಕಿರ್ತಾರೆ. ನನ್ನಲ್ಲಿ ಹಾಗಿಲ್ಲ. ಈಗ ಮೊದಲೇ ವರ್ಷ ಬಡ್ಡಿಗೆ ಹಾಕ್ರಿ, 2 ವರ್ಷ ರೋಡ್ ಜನ ಮುಂದೆ ಬಂದಿರ್ತಾವೆ, 1 ಫೂಟ್ ಬಿಡ್ರಿ, 3 ವರ್ಷ 2 ಫೂಟ್ ಬಿಡ್ರಿ, 3 ವರ್ಷ ಯಾವುದೇ ಸೈಜ್ ಇದ್ರೂ ಸೆಂಟ್ರಿಗೆ ತೊಗೊಂಡು ಬಂದ್ಬಿಟ್ರಿ. ನಿಮ್ಮ ಹೊಲ ನೀವು ನೋಡ್ರಿ, ಹಡ್ ನೋಡ್ರಿ, ವೈಟ್ ರೂಟ್ಸ್ ಇರ್ತಾವೆ, ಅವು ವೈಟ್ ರೂಟ್ಸ ನೀರು ಇದು ಮಾಡ್ಕೊಡ್ತಾವೆ, ಇವು ದಪ್ಪ ಬೇರಿರ್ತಾವೆ. ನಿಮಗೆ 1 ಎಕರೆ ಆಗಲಿ 4 ಎಕರೆ ನೀರಾವರಿ ಆಗುತ್ತೆ. ನಿಮಗೆ ನಾವೇನು ಮಾಡ್ತೀವಿ, ಬಡ್ಡಿಗೆ ಬಿಡ್ತೀವಿ. ಪ್ರತಿಯೊಬ್ಬ ರೈತರು ಬಡ್ಡಿಗೆ ಬಿಡ್ತಾರೆ. ನಾ ರೇಷ್ಮೆ ಒಳಗಿಂತ ನನ್ನ ವಿಡಿಯೋ ಭಾಳ ಹಾಕಿ ನಾನೀಗ. ಅದಕ್ಕೆ ನೀರಾವರಿ ಒಳಗೂ ತಪ್ತೇವೆ ನಾವು. ಒಂದು ತಿಪ್ಪಿ ಗೊಬ್ಬರ ನಿಮಗೆ ಸಫಿಸೆಂಟ್ ಇಲ್ಲ, ಏನು ಮಾಡಬೇಡ್ರಿ, ನಿಮ್ಮ ಹೊಲದ ಕಸ ನೀವು ಹಾಕೊಂಡು ಬಿಡ್ರಿ. ನಿಮ್ಮ ಹೊಲದ ಎಣಿ ಕಸ ಇರಲಿ, ಅದು ಒಟ್ಟು ಜೀವಿತ ತಟ್ಟಿ ಇರಲಿ, ಅಥವಾ ನೀವು ದೀಪಾವಳಿಗೆ ಇಲ್ಲಿ ಏನು ಬಿದ್ದಿರ್ತಾವಲ್ಲ ಬಾಳೆ ದಂಡ ಇವೆಲ್ಲ, ಒಂದು ಕಟ್ಟಿಗೆ ಒಗೀರಿ. ಅಲ್ಲಿ ಡಿಕಾಂಪೋಸ್ ಆಗೋದಿಲ್ಲ ಅಂತ ನಾವು ಹತ್ತೀವಿ, ಅಲ್ಲಿ ಗೊರಲು ಹತ್ತಾವ್ರಿ. ಅದಕ್ಕೆ ಗೊರಲು ಹಿಕ್ಕಿ ಹಾಕ್ತಾವೆ. ಅದು ಮತ್ತೆ ಯಾವ ರೂಪದಾಗ ಆಯ್ತು ರೀ, ಅದು ಕಟ್ಟಿಗೆ ಗೊರಲಿತ್ತು ಅದು ಹಿಕ್ಕಿ ಹಾಕ್ತು. ಯಾವ ರೂಪದಾಗ ಅದು ಭೂಮಿಗೆ ಸೇರಿ ಡಿಕಾಂಪೋಸ್ ಆಗೋದೇ ಅದು. ನಿಮಗೆ ಎಂದೂ ಇದು ಮಾಡೋದಿಲ್ಲ. ತೊಗರಿ ಕಟ್ಟಿಗೆಗೆ ನೀವು ಎಷ್ಟು ಉರಿ ಹಚ್ತೀರಿ, ಅದೇ ನಿಮ್ಮ ಹೊಲದಾಗ ನೀವು ಕುಟ್ರಿ ಹಾಕ್ಬಿಡ್ರಿ, ಅಥವಾ ರೂಟಾವೆಟ್ರ್ ಹಾಕ್ರಿ. ಆಗಲಿ, ರೊಕ್ಕ ಹೋಗ್ಲಿ ಅದಕ್ಕೆ ರೂಟಾವೆಟ್ರ್. ಅದು ಅಲ್ಲೇ ಭೂಮಿಗೆ ಇದು ಕೊಡ್ತದೆ. ಮತ್ತು ಈಗ ನೀವು ಇನ್ನು ಬದುವಿಗೆ ನಮ್ಮ ಗಿಡಗಳದಾವಲ್ರಿ, ಅದಕ್ಕೆ ಗೊಬ್ಬರ ಕೊಡ್ತದೆ. ತನ್ನ ಎಲಿ ಗಿಡ ಏನು ಮಾಡ್ತದೆ, ಎಲಿ ಹೂವು ಕಾಂಡ ತಂದು ಏನಿದ್ರು ಅದನ್ನು ತಳ ಕೆಡುತ್ತದೆ, ಡಿಕಂಪೋಸ್ ಮಾಡ್ಕೊತದೆ, ತಾನೇ ಮ್ಯಾಗ ತಗೋತದೆ. ಅವಕ್ಕೆ ಎಲ್ಲಿ ನಾವು ಮ್ಯಾಕೊಟ್ರಸ್ ಕೊಡ್ತೀವಿ, ಎಲ್ಲಿ ಎನ್ ಪಿ ಕೆ ಕೊಡ್ತೀವಿ, ಎಲ್ಲಿ ಸ್ಪ್ರೇ ಕೊಡ್ತೀವಿ. ನಾವು ನಿಸರ್ಗ ತಾನೇ ಮಾಡ್ಕೋತಿರ್ತದೆ. ನಾವೇನು ಮಾಡ್ತೀವಿ, ನಿಸರ್ಗದ ವಿರೋಧವಾಗಿ ನಾವು ಸದ್ಯ ಈಗ ಈ ಪ್ರಸಂಗ ಆಗಿದ್ದು ಭೂಮಿ ಕಡಿಸಿಕೊಂಡು ಅದೇನು ಮೈಕ್ರೋಟಾನ್ಸ್ ಹೊಡೀರಿ, ನೀವು ಸಿ ಎನ್ ರೇಷೋ ನೋಡ್ರಿ, ಇವೆಲ್ಲ ತಪ್ಪ್ರಿ. ನೀವು ಸುಮ್ಮ ಫಸ್ಟ್ ಜೀವನದೊಳಗೆ ನೀವು ರಾಸಾಯನಿಕ ತಪ್ಪಿಸ್ರಿ, ಏನಾರು ಮಾಡಿ, ಸಾವಯವ ಮಾಡಿರಿ ಅಥವಾ ನೀವು ನಮ್ಮ ಸುಭಾಷ್ ಪಾಳೇಕರ್ ಮಾಡಿರಿ, ಯಾವ್ದಾರು ಮಾಡಿರಿ, ರಾಸಾಯನಿಕ ಮೊದಲು ತಪ್ಪಿಸ್ರಿ. ಅದಕ್ಕೆ ಏನು ಮಾಡಬೇಕಂದ್ರೆ ಈಗ ನೀವು ದಯವಿಟ್ಟು ನೀರಾವರಿ ಒಳಗೆ ಇನ್ನೊಂದು ಏನು ಬರ್ತದೆ, ಮರ ಗಿಡ ಕಂಟಿತ್ ಮೂರು ಬ್ಯಾಗ್ ಅದಾವೆ. ಮರ ಅಂದ್ರೆ ಆಲದ ಮರ, ಹುಣಸಿ ಮರ, ಬೇವಿನ ಮರ ಆತೀವಿ ನಾವು. ಈ ಗಿಡ ಬರ್ತಾವ್ರಿ, ಚಿಕ್ಕ ಗಿಡ, ಬೇರು ಗಿಡ, ಬಾಳೆ ಗಿಡ, ಇವು ಪ್ರತಿ ಒಂದು ಸಾಲಿನ ಮಧ್ಯೆ ನುಗ್ಗಿ ಗಿಡ ಹಾಕ್ತೀರಿ. ನುಗ್ಗಿ ಗಿಡ ಇದು ಮರನೂ ಅಲ್ಲ ಗಿಡ, ಇದೇನು ಮಾಡ್ತದೆ, ಮ್ಯಾಗ ಅರ್ಧ ಮರ್ಧ ಬಿಸಿಲು ಕೊಡ್ತದೆ, ತೆಳಗೆ ನಿಮಗೆ ನೈಟ್ರೋಜನ್ ಕೊಡ್ತದೆ. ಯಾವುದೇ ಗಿಡ ಇರ್ಬೋದು ಅದು, ನಮ್ಮ ಗಿಡ ಮರದ ಬಗ್ಗೆ ರೈತರಿಗೆ ಅನುಭವ ಇಲ್ಲ. ಚಿಕ್ಕ ಗಿಡ, ಬೇರು ಗಿಡ, ಬಾಳೆ ಗಿಡ, ಪಪ್ಪಾಯಿ ಗಿಡ ಇವೇನು ಬರ್ತಾವಲ್ಲ, ನೀವು ಏನು ಸಾಲ ಹಾಕಿರ್ತೀರಿ, ಎರಡು ನಡುವುದ್ರ ಮೊದ್ ನೀವು ನುಗ್ಗಿ ಗಿಡ ಹಚ್ಚಿದ್ರೆ ಅದು ಕಾಯಿ ಕೊಡ್ತದೆ. ಏಪ್ರಿಲ್ ಮೇದೊಳಗೆ ಮಧ್ಯಾಹ್ನ 11 3 ತನ ನಿಮ್ಮ ಎಲೆಯಿಂದ ಅದು ಆಹಾರ ತಯಾರು ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಏನು ಮಾಡ್ತದೆ, ನುಗ್ಗಿ ಗಿಡ ಅರ್ಧಂಬರ್ಧ ಬಿಸಿಲು ಕೊಟ್ಟು ಮ್ಯಾಗ ನಿಮ್ಗೆ ಎಲೆ ಇದು ಕೊಡ್ತದೆ, ತೆಳಗೆ ಬೇರ್ ಮುಖಾಂತರ ನಿಮ್ಗೆ ನೈಟ್ರೋಜನ್ ಕೊಡ್ತದೆ. ನೀವು ಸ್ವಲ್ಪ ಒಂದು ಸಾರಿ ಒಂದೆರಡು ಮೂರು ನುಗ್ಗಿ ಗಿಡ ಹಚ್ಚಿ ನೋಡ್ರಿ, ಅಲ್ಲಿ ಅದಕ್ಕೆ ತೆಳಗೆ ಯಾವುದೇ ಇರಲಿ, ತೆಳಗೆ ನೀವು ನೋಡ್ರಿ. ಅದಕ್ಕೆ ನೀವು ಗಿಡಗಂಟಿ ಮಾಡೋರಿದ್ರೆ ನೀವು ನುಗ್ಗಿ ಗಿಡ ಹಚ್ಚಲೇಬೇಕು. ಅದ್ರಿಂದ ಬಿಡ್ರಿ, ಇವು ಮರಗಳು ಇರ್ತಾವೆ, ಮರಗಳಿಂದ ನಮ್ಗೆ ಇದು ಬರೋದಿಲ್ಲ. ಅದಿದೆ ರೇಸ್ಮಿ ಮರದ ವಿಭಾಗದಾಗ ಬರ್ತದಿದ್ದು. ಆಯ್ತಾ, ಒಂದು ಇನ್ನೊಂದು ಏನು ಮಾಡ್ತೀವಿ ನಾವು ಅಂದ್ರೆ, ಈ ನುಗ್ಗಿ ಗಿಡ ಹತ್ತು, ನುಗ್ಗಿ ಗಿಡ ಯಾಕೆ ಲಾಭ ಕೊಡ್ತದೆ, ನೀವು ಮ್ಯಾಗೂ ಕೊಡ್ತದೆ ಕಾಯಿ, ನಿಮಗೆ ಬೋನಸ್ ಬರ್ತದೆ, ಭಾಳ ಬರಾಟೆ ಬರ್ತದೆ, ಭಾಳ ಹೆಚ್ಚಿಗೆ ಬರ್ತದೆ, ದ್ರಾಕ್ಷಿ ಎಲ್ಲವೂ ಹೆಚ್ಚಿಗೆ ಬರ್ತದೆ, ನಿಮಗೆ ಬೋನಸ್ ಸಿಗೋದು ಏಕ ದಳದಳ, ಅಲ್ಲಿ ಏನು ಬರ್ತದೆ, ಏಕ ದಳದಳ ಬಂದೇ ಬಿಡ್ತು. ನಿಮಗೆ ಕಬ್ಬದ ಎಲಿ ಸೂಪದ ಏಕ ದಳ, ನಿಮ್ಮ ಕರಿಕೆದ ಏಕ ದಳ, ನಿಮ್ಮ ಮೆಕ್ಕೆಜೋಳದ ಏಕ ದಳ, ನಿಮ್ಮ ಚೂಪೇಲಿ ಮೇಲೆ ಹೋಗ್ಬಿಟ್ರೆ ನೀವು ಚೂಪೇಲಿ ಸರ್, ನೀವು ನಿಸರ್ಗ ತೆಳಗೆ ಬರೀ ಕರಿಕೆ ಇರ್ತದೆ ಮತ್ತು ಸಿಂಪಿಗನ ಹುಲ್ಲು ಇರ್ತದೆ, ಅವೆಲ್ಲ ಏಕ ದಳ. ಕಾಂಗ್ರೆಸ್ ಇರ್ತದೆ, ಮತ್ತೊಂದು ಇರ್ತದೆ, ಅದು ದ್ವಿದಳ. ಯಾವ ಬೆಳೆ ಹೆಸರು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಏಕ ದಳ ದ್ವಿದಳ, ಅಲ್ಲೇ ನಿಮ್ಗೆ ಅರ್ಥ ಮಾಡ್ಕೊಂಡ್ಬಿಡ್ರಿ, ನಿಮ್ಮ ಬದುವನೇ ನಿಮಗೆ ಯೂನಿವರ್ಸಿಟಿ. ಈಗೇನು ತಾವು ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ರಿ, ಎಷ್ಟು ಇಳುವರಿಯನ್ನು ಪಡಿತಾ ಇದ್ರಿ, ಮತ್ತು ಮಾರಾಟದ ವ್ಯವಸ್ಥೆ ಯಾವ ರೀತಿ ಅದ, ಏನು ತೊಂದರೆ ಆಗೋದಿಲ್ಲ ಹೆಂಗೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಿ? ರೇಷ್ಮೆ ಅಲ್ರಿ 4 ನೆಗೆಟಿವ್ ಪಾಯಿಂಟ್ ಇಲ್ರಿ, ಅಗ್ರಿಕಲ್ಚರ್ ಒಳಗೆ 4 ನೆಗೆಟಿವ್ ಪಾಯಿಂಟ್ ಬರ್ತಾ ರೀ. ಒಂದೇದ್ದು ಹಕ್ಕಿ ಹಾಳು ಮಾಡ್ತದೆ, ದ್ರಾಕ್ಷಿ ಕಾಯಿ ತಿಂದು ಅಲೇಕಿ ಬಿಡಿಯೋದಿಲ್ಲ. ಮತ್ತು ಇನ್ನು ತುಡುಗು ಮಾಡ್ತಾರೆ ರೀ ನಮ್ಮಲ್ಲಿ, ಅಲ್ಲಿ ತುಡುಗಾಗೋಲ್ಲ, ತುಡು ಮಾಡ್ಕೊಂಡ್ರೆ ರೇಷ್ಮೆ ಎಲ್ಲಿ ಹೋಗ್ಬೇಕು ರೀ, ರಾಮನಗರಕ್ಕೆ ಹೋಗ್ಬೇಕಲ್ಲ, ಮಾರಕ್ಕೆ ಆಗೋದಿಲ್ಲ. ಇನ್ನು ಇದಕ್ಕೆ ಸ್ಪ್ರೇ ಡಸ್ಟ ಇಲ್ಲೇ ಇಲ್ಲ, ಇದಕ್ಕೆ ಮಾಕೊಂಡು ಯಾವ ಸ್ಪ್ರೇ ಡಸ್ಟ ಇಲ್ಲ. ಮತ್ತು ಮುಗಿತಲ್ರಿ, ಇನ್ನು ಮಾರ್ಕೆಟ್ಗೆ ಬರೋಣ, ಗೌರ್ಮೆಂಟ್ ಮಾರ್ಕೆಟ್, ಮಧ್ಯವರ್ತಿಗಳಿಲ್ಲ, ಗೌರ್ಮೆಂಟ್ ರಾಮನಗರ ಎಲ್ಲ ಥರ ಮಾರ್ಕೆಟ್ ಅದಾವೆ. ನಿಮ್ಮ ಕಾಟ ನಾನಂತ ಹೋಗೋದಿಲ್ಲ, ನಮ್ಮ ಲೇಬರ್ ಕೊಟ್ಟು ಕಳಿಸಿರ್ತೀನಿ, ಇಲ್ಲಿ ಕಾಟ ಮಾಡಿ ಕಳಿಸಿರ್ತೀನಿ, ಅಲ್ಲ ಕರೆಕ್ಟ್ ಇರ್ತದೆ. ಮೋಸ ಅನ್ನೋದು ರೇಷ್ಮೆ ಒಳಗೆ ಇಲ್ಲೇ ಇಲ್ಲ. ಒಂದು ಇನ್ನೊಂದು, ಯಾವ ಬೆಳೆಯೊಳಗೂ ಚೆಕ್ ಕೊಟ್ಟು ರೊಕ್ಕ ಕೊಡುವಂಥ ಬೆಳೆ ಅಂದರೆ ನನ್ನ ಅನುಭವ ಪ್ರಕಾರ ರೇಷ್ಮೆ. ಉದಾಹರಣೆ, ಈಗ ನಾಳೆ ಒಂದು 28 ತಾರೀಕಿಗೆ ಹುಳ ಬರ್ತಾವೆ, ನಂದು 25 ದಿವ್ಸ ಗೂಡು ಹೋಗ್ತದೆ, 22 25 ಕುಡಿಸಿ 23 ತಾರೀಕಿನ ಚೆಕ್ ನಾ ಕೊಡ್ಬೋದು, ಯಾವ ಬೆಳೆಯೊಳಗೆ ಇದು ಸಿಕ್ಕಿಲ್ಲ, ಇದು ರೇಷ್ಮೆಯ ನನ್ನ ಅನುಭವ. ಯಾವ ಬೆಳೆನ ಮಾತ್ರ ರೇಟ್ ನೋಡ್ಕೋಬೇಕಲ್ಲ ನಾವು. ಮತ್ತು ಇನ್ನೊಂದು, ಇದರ ಖರ್ಚ ಇಲ್ಲ, ಹೆಚ್ಚಿನ ಖರ್ಚಂತೂ ಇಲ್ಲೇ ಇಲ್ಲ, ಸುಮ್ಮನೆ. ಮತ್ತು ಇನ್ನೇನು, ಸ್ವಲ್ಪ ಒಂದು ಎಕರೆಗೆ ಮಿನಿಮಮ್ 30-40 ಖರ್ಚು ಬರ್ತಾ ಇದ್ದು ಆಳಿನ ಮುಖಾಂತರ ಮಾಡೋರಿಗೆ. ಇಬ್ಬರು ಹೆಣ್ಮಕ್ಳು ಒಬ್ಬ ಗಂಡು ಮಾಡಿದ್ರೆ ಸಾಕು ರೀ, 2 ಕಂಟ್ರೋಲ್ ಮಾಡೋಕ್ಕಾಗದವು. ಇವತ್ತಿನ ರೇಟ್ ಬಿಡು, ನಾವು ಜವರೆ 400 ರೇಡಿ, ಇವತ್ತು 400-500 ಬಂದು ಸಾಕು ನಮಗೆ. ಯಾವುದೂ ಇರಲಾರ್ದೆ ನಿಮಗೆ ಪ್ರತಿ ತಿಂಗಳಿಗೂ 2 ಮಾಡಿದ್ರೆ 100,00,000 ನೀವು ಭಾಳ ತೆಗಿತೀರಿ ನೀವು. ಇಲ್ಲದ ನಮ್ಮ ಬೆಳೆಗಾರಂಥವ್ರು ಅದಾರ, ನಾನು ಸ್ವಲ್ಪ ಎಲ್ಲಿ ಆಳಸಿ ಮಾಡ್ತೀನಿ, ನಾವು ಸ್ವಲ್ಪ ಖರ್ಚು ಹೆಚ್ಚಿಗೆ ಬಂದಿರ್ತದೆ ಅಷ್ಟೇ. ಇನ್ನೊಂದು, ರೈತರು ಏನು ತಪ್ಪು ಮಾಡ್ತೀವಿ, ಯಾವುದು ಸೋಯಿ ಇರ್ತದೆ ಅದನ್ನು ಹಚ್ಚಂಗಿಲ್ಲ, ಯಾವ ತುಟ್ಟಿರ್ತದೆ ಅದನ್ನು ಹಚ್ತೀವಿ. ತುಟ್ಟಿದ್ದಾಗ ಹಚ್ತೀವಿ, ಅದು ಸೋಯಿದಾಗ ಬಿಟ್ಬಿಡ್ತೀವಿ, ಸೋಯಿದಾಗ ಬಿಡೋಣ, ಅದು ತುಟ್ಟಾಗಿಬಿಡ್ತದೆ ಮುಂದೆ. ಅವ ಮತ್ತೆ ಹಚ್ತೀವಿ, ನಾವು ರೈತರ ತಪ್ಪುದೇ ಇಲ್ಲಿ, ಸೋಯಿದಾಗ ಹಚ್ತೀವಿ, ತುಟ್ಟಿದಾಗ ಬಿಟ್ಬಿಡ್ತೀವಿ, ಇದೇ ನಮ್ಮ ತಪ್ಪುದು. ಕಲ್ಲೂರು ಅವರು ಬಹಳ ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ. ಈಗ ಯಾರಾದರೂ ತಮ್ಮ ಜೋಡಿ ಮಾತಾಡಬೇಕು ಅಂತಲ್ಲ, ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? 9-1-2-3-7-5-1-3. ಆತ್ಮೀಯರೇ, ಈಗೇನು ಸಿದ್ದಣ್ಣ ಕಲ್ಲೂರು ಅವರು ತಮ್ಮ ಮೊಬೈಲ್ ನಂಬರ್ನ ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡ್ಕೊಳ್ಬಹುದು. 9-9-0-3-7-5-1-3 ಈ ನಂಬರ್ನ ಈಗಾಗಲೇ ಅವರು ಹೇಳದಂಗ ಸಂಪರ್ಕ ಮಾಡಿ ತಾವು ಹೆಚ್ಚಿನ ವಿಚಾರಗಳನ್ನ ಅವರ ಜೊತೆಗೆ ವಿನಿಮಯ ಮಾಡ್ಕೊಳ್ಬಹುದು. ಒಳ್ಳೇದು ಸಿದ್ದಣ್ಣ ರಾಮಣ್ಣ ಕಲ್ಲೂರು ಅವರೇ, ಇಲ್ಲಿ ತನಕ ತಮ್ಮ 5 ಕೃಷಿ ಅನುಭವವನ್ನು ನಮ್ಮ ಎಲ್ಲ ರೈತರ ಜೊತೆಗೆ, ವಿಶೇಷವಾಗಿ ಯುವ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ. ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ಕೇಳುಗರ ಜೊತೆ ಹಂಚಿಕೊಂಡಿದ್ದಕ್ಕೆ, ಇಲ್ಲಿ ತನಕ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.

ಹಾಕ್ತೀನಿ.